टीबी के बारे में ज्यादा जानकारी के लिए 1800-11-6666 पर संपर्क करें। ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಕೇಳಿ, ಜಮಖಂಡಿ ತಾಲೂಕಿನ ಕವಟಗಿ ಗ್ರಾಮದ ಪ್ರಗತಿಪರ ರೈತರಾದ ಬಾಳಪ್ಪ ಜಂಬಿಗಿ ಅವರೊಂದಿಗೆ ಸಂದರ್ಶನವನ್ನು ಸಂದರ್ಶಕರು ಮಹೇಶ್ ಎಚ್ ಎಂ ರವರು. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಕವಟಗಿ ಗ್ರಾಮದ ಪ್ರಗತಿಪರ ರೈತರಾದ ಬಾಳಪ್ಪ ಜಂಬಗಿಯವರು ನಮ್ಮ ಜೊತೆ ಇದ್ದಾರೆ. ಇವರು ತಮ್ಮ ಕೃಷಿ ಜಮೀನಿನಲ್ಲಿ ಯಾವ ರೀತಿ ಪ್ರಗತಿಪರವಾದ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಬಾಳಪ್ಪ ಜಂಬಗಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ. ಜಮಖಂಡಿ ತಾಲೂಕು ಕವಟಗಿ ಗ್ರಾಮದವ್ರೇ, ನಾವು ಬಾಗಲಕೋಟೆ ಜಿಲ್ಲಾದವರು. ನಾವು ಮೊದಲ ಶಿಕ್ಷಣ ಕಲ್ತೀವಿ ರೀ. ಎಲ್ಲಿ ತನಕ ಓದಿದ್ದೀರಾ ನೀವು? ನಾವು ಡಿಗ್ರಿ ಅನ್ಕಂಪ್ಲೀಟ್ ಆಗೈತ್ರಿ, ಬಿ ಎ ಹೋಗಿದ್ದೀವಿ, ಅನ್ಕಂಪ್ಲೀಟ್ ಆಯ್ತು. ಆಮೇಲೆ ಅಲ್ಲಿಂದ ಬಿಟ್ಟು ಬಂದು ನೌಕರಿ ಈಕರಿ ತಲೆದಾಡಿದ್ದೀವಿ. ಅಲ್ಲಿ ನಮ್ಮ ಫ್ಯಾಮ್ಲಿಗೆ ಅದು ಸರಿ ಅನಿಸ್ಲಿಲ್ಲ. ನಮ್ಮ ತಂದೆ ತಾಯಿ ಮಕ್ಕಳು ಎಲ್ಲ ಇದು ನಮಗೆ ಅನುಕೂಲ ಆಗೋದಿಲ್ಲ ಅಂತೇಳಿ ಅಲ್ಲಿಂದ ಬಿಟ್ಟು ಬಂದು ಊರಾಗ ಬಂದು ನಮ್ಮದು ಕೇವಲ 11 ಎಕರೆ ಜಮೀನು ರೀ. 11 ಎಕರೆ ಜಮೀನು ಇದ್ರೆ ನಾವು ಅದಕ್ಕೆ ಪೈಪ್ ಲೈನ್ ಇದ್ದಿದ್ದಿಲ್ಲ ಹೊಳೆಯಿಂದ. ನಮ್ಮ ಕೃಷ್ಣಾ ನದಿ ಐತ್ರಿ ನಮ್ಮ ಊರು. ಅಲ್ಲಿ ಕೃಷ್ಣಾ ನದಿಗೆ ಅಲ್ಲಿಂದ 15,000 ಫೂಟ್ ಲೈನ್ ಮಾಡಿ ಸ್ಟೇಟ್ ಬ್ಯಾಂಕ್ ಲೋನ್ ಹಾಕೊಂಡು ಪೈಪ್ ಲೈನ್ ಮಾಡಿ ನಾವು ಕಬ್ಬು ಬೆಳೆಯಲಿಕ್ಕೆ ಚಾಲು ಮಾಡಿದೆವು. ಈಗ ಎಷ್ಟು ಎಕರೆ ತಾವು ಕೃಷಿ ಜಮೀನನ್ನು ಮಾಡ್ತಾ ಇದ್ದೀರಾ ನೀವು? ಈಗ ಸದ್ಯ ಮಾತ್ರ ಈಗ 22 ಎಕರೆ ಜಮೀನು ನಾವು ಕೃಷಿ ಮಾಡ್ಕೊಂಡು ಹೆಚ್ಚು ಕಮ್ಮಿ ಕಬ್ಬು ಬೆಳ್ಕೊತ ಹೊಂಟಿವಿ ರೀ. ಪ್ರಾರಂಭದಲ್ಲಿ ಹೇಳಿದ್ರೆ ನೀವು 11 ಎಕರೆ ಕೃಷಿ ಜಮೀನು ಇತ್ತು ಅಂತ, ಹೇಗೆ 22 ಎಕರೆ ಜಮೀನನ್ನು ನೀವು ಮಾಡ್ತಾ ಇದ್ದೀರಾ? ಪ್ರಾರಂಭದಾಗ 11 ಎಕರೆ ಜಮೀನು ಇತ್ತರಿ, ನಾವು ಒಳ್ಳೆ ರೀತಿ ದುಡುಕಿ ಮಾಡಕತ್ತಿದ್ದೀವಿ. ಮಿನಿಮಮ್ 1 ಎಕರೆಕಾಗಿ ನಮಗೆ 70-80 ಟನ್ ಕಬ್ಬು ಬೆಳೆದೀವು. ಕಬ್ಬು ಬೆಳೆದ ಕೈಸಿಂದ ಇಂತಿ ಜಮಖಂಡಿ ಸುಗರ್ಸ್ ನಮಗೆ ಫ್ಯಾಕ್ಟ್ರಿ ಸಮೀಪ ಐತಿ, ಆ ಫ್ಯಾಕ್ಟ್ರಿಗೆ ಕಬ್ಬು ಕೊಡ್ಲಾಕತ್ತಿದ್ದೀವಿ. ಆ ಫ್ಯಾಕ್ಟ್ರಿ ಕೊಡಾಕತ್ತಿರಿಂದ ಒಳ್ಳೆಯ ಬಿಲ್ಲುಗಳು ಬರಲಾಕತ್ತಿದ್ವು. ಬಿಲ್ಲುಗಳು ಬರಾಕತ್ತನ ನಾವು ದುಡ್ಡು ಉಳಿತಾಯ ಮಾಡ್ಕೋತ ಹೊಂಟಿವಿ ಸರ್. ಉಳಿತಾಯ ಮಾಡ್ಕೋತ ಹೊಂಟಿವಿ. ಉಳಿತಾಯ ಆಗುತ್ತ ಹೋಗುತ್ತಾ ಹೋಗೋಣ. ನಾವು 3 ವರ್ಷಕ್ಕೆ 4-5 ಎಕರೆ 5 ಎಕರೆ ಹಿಂಗೆ ಜಮೀನು ನಾವು ಖರೀದಿ ಮಾಡ್ಕೋತ ಹೋದೀವಿ ರೀ. ಪ್ರಾರಂಭದಲ್ಲಿ ನೀವು ಕಾಲೇಜ್ ಓದಿದ್ದೀನಿ ಅಂತ ಹೇಳಿದ್ರಿ, ಈ ಕೃಷಿಗೆ ಬರಬೇಕು ಅಂತ ಹೇಗೆ ಆಸಕ್ತಿ ಬಂದಿದ್ದು ಹೇಗೆ ನಿಮಗೆ? ನಾವು ಶಾಲಿ ಕಲ್ಕೋತಾ ಇದ್ರು ರೀ. ನಮ್ಮ ತಂದೆ ತಾಯಿ ನಮ್ಮ ಅಣ್ಣ ಅವರು ಒಕ್ಕಲ್ತನ ಮಾಡ್ತಿದ್ರು. ಅವ್ರ ಜೋಡಿ ನಾವು ಮುಂಜಾನೆ ಶಾಲೆ ಸೂಟಿ ಇದ್ದಾಗ ಮುಂದೆ ನಮಗೆ ಸಮಯ ಸಿಕ್ಕಾಗ ಅಲ್ಲಿ ನಾವು ಹೊಲಕ್ಕೆ ಹೋಗವ್ರನ ಹೋಗಿ ಅವ್ರ ಕೂಡ ಕೈಗೂಡವ್ರ ಅವ್ರ ಕೂಡ ಕೂತ್ಕೆಸಿಂದ ನಮ್ಮ ತಂದೆ ಜೋಡಿ ಕೂತ್ ನಾವು ಕಸಾನು ತೆಗೆದೀವಿ ರೀ. ಮುಂದೆ ದನಕರುಗಳು ಮೇವು ಮಾಡಿ ಹಾಕ್ತಿದ್ದೀವಿ. ಅದನ್ನು ಮಾಡ್ಕೋತ ಮಾಡ್ಕೋತ ಬಂದೀವಿ ರೀ. ಮುಂದೆ ನಮ್ಮ ತಂದೆನೂ ತೀರ್ಕೊಂಡು ಹೋದರು. ತೀರ್ಕೊಂಡು ಹೋದ್ಕಂದ್ರೆ ಇಡೀ ಜವಾಬ್ದಾರಿನ ನಮ್ಮ ಮ್ಯಾಗ ಬಿತ್ತು. ಆಮೇಲೆ ನಾವು ಇದಪ್ಪ ನಮ್ಮ ಕಸಬತ್ತಿ ಇಳಿದು ನಾವು ಯಾವ ನೌಕರಿ ಗೀಕ್ರಿ ಏನೂ ಬೇಡ, ಇದನ್ನು 11 ಎಕರೆದಾಗ ದುಡ್ಕೋಬೇಕು, ದುಡ್ಕೋತ ಹೊಂಟಿವು. ಅಲ್ಲಿಂದ ಇಲ್ಲಿ ತನಕ ನಮಗೆ ದೇವರು ಅಲ್ಲಿ ಅನ್ನ ಭೂಮಿಯಾಗ ಅನುಕೂಲ ಸಕಟ್ ಮಾಡಿಕೊಟ್ರಿ. ಅಂದರೆ ನೀವು ಪ್ರಾರಂಭದಲ್ಲಿ ರೈತ ಕುಟುಂಬದಿಂದ ಬಂದವರು ಅಂತ ಹೇಳಿ? ರೈತ ಕುಟುಂಬದಿಂದ ಬಂದವ್ರಿ ರೀ. ಜಮೀನು ಅಂತ ಹೇಳಿದ್ರಿ, ಆ 22 ಎಕರೆ ಜಮೀನಲ್ಲಿ ಏನೇನು ಬೆಳೆದಿದ್ದೀರ? ಈಗ ಹೆಚ್ಚು ಕಮ್ಮಿ ಸರ, ನಮಗೆ ನಮ್ಮ ಊರಾಗ ಉತ್ಪನ್ನ ಬರೋದು ಕಬ್ಬಿಂದ ಹೆಚ್ಚು ಬರ್ತೈತೆ ರೀ. ನಾವು ಹೆಚ್ಚು ಕಬ್ಬನ್ನು ಬೆಳಿತೀವಿ ರೀ. ಹಚ್ಚ ಕಬ್ಬು ಹಚ್ತೀವಿ ರೀ. ನೆಲ ತಯಾರು ಮಾಡ್ಕೇಸಿಂದ ರೀ ಜುಲೈ ಅಥವಾ ಆಗಸ್ಟ್ನಾಗ ಲವಣಿ ಮಾಡ್ತೀವಿ ರೀ. ಜುಲೈ ಆಗಸ್ಟ್ನಾಗ ಲವಣಿ ಮಾಡೋಕ್ಕಿಂತ ಪೂರ್ವದಲ್ಲಿ ಸಗಣಿ ಗೊಬ್ಬರ ಹಾಕ್ತೀವಿ ರೀ. ನಮ್ಮ ಮತ್ತು ದನಗಳು ಅದಾವೆ ರೀ, ಸಗಣಿ ಗೊಬ್ಬರ ಹಾಕ್ತೀವಿ ರೀ. ಒಟ್ಟು ನಮ್ಮ ಮನೆಯಂದ್ರೆ ತೊಗೋತೀವಿ ರೀ, ಹೊರಗಿಂದು ಕೊಂಡು ತೊಗೋತೀವಿ. ತೊಗೊಂಡು ಸಗಣಿ ಗೊಬ್ಬರ ಹಾಕಿಸಿಂದ ಇಂತಿ ಕಾತ ಹಾಕಿ ಗಳೆ ಗಳೆ ಹೊಡೆದು ನೆಲ ತಯಾರು ಮಾಡಿ ಮತ್ತು ನಾವು ಎಕರೆಗೆ 1-1.5 ಚೀಲ ಡಿ ಎ ಪಿ ಗೊಬ್ಬರ ಹಾಕ್ತೀವಿ ರೀ. ತಳಕ್ಕೆ ಡಿ ಎ ಪಿ ಗೊಬ್ಬರ ಹಾಕಿಸಿಂದ ಕಬ್ಬು ಹಚ್ಚಿ ರೀ, ಬೆಳ್ಕೋತ ಹೋಕ್ಕಿವಿ ರೀ. ಅದನ್ನು ಮುಂದೆ ಟಾನಿಕ್ಕೂ ಹೊಡಿತೀವಿ ರೀ. ಅದಕ್ಕೆ ಕಬ್ಬು ಹಚ್ಚಿದ ಒಂದು 1 ತಿಂಗಳಿಗೆ ಅದು ಟಾನಿಕ್ ಹೊಡಿತೀವಿ, 1-2 ಸಲ ಟಾನಿಕ್ ಹೊಡಿತೀವಿ ರೀ. ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ನಾವು ಕವಲಿ ಮುಖಾಂತರ ಹಾಸ್ತೀವಿ ಸರ್. ನದಿ ಕೃಷ್ಣಾ ನದಿಯಿಂದ ಪೈಪ್ ಲೈನ್ ಅದಾವ ರೀ. ನಮ್ಮ 5 ಇಂಚಿ ಪೈಪ್ ಲೈನ್ ಐತಿ, ಕವಲಿ ಮುಖಾಂತರ ನೀರು ಹಾಸ್ತೀವಿ ಸರ್. ನಾವೇನು ಡ್ರಿಪ್ಪ ಅದು ಇದು ಈಗ ಮಾಡ್ಲಾಕತ್ತಾರ ರೀ. ನಮಗೆ ಕವಲಿ ಮ್ಯಾಗ ನೀರು ತಿರುಗ್ತಾವ್ರಿ ಎಲ್ಲರೂ ಸರ್. 1 ಎಕರೆಗೆ ಎಷ್ಟು ನಿಮಗೆ ಆದಾಯ ಬರುತ್ತೆ? ಎಷ್ಟು ಟನ್ ಕಬ್ಬು ಬೆಳಿತೀರಾ ನೀವು? ನಾವು 1 ಎಕರೆಗೆ ರೀ ಸರ್ ಕಬ್ಬು ಹಚ್ಚಿದ ವರ್ಷ ರೀ ಮಿನಿಮಮ್ 60-70 ಟನ್ ಬೆಳಿತೀವಿ ರೀ ಹಚ್ಚಿದ ವರ್ಷ ರೀ. ಮುಂದೆ 2ನೇ ಕೂಲಿಗೆ ಅಂತಿ 40-50 ಬೆಳಿತೀವಿ ರೀ. 3ನೇ ಕೂಲಿ 30-40 ಬೆಳಿತೀವಿ ರೀ. 3 ಕೂಲಿ ತಕೊಂಡ ನಂತರ ನಾವು ಕಬ್ಬು ಎಬ್ಬಿ ತೆಗಿತೀವಿ ರೀ. ಮತ್ತು ಎಬ್ಬಿ ತೆಗೆದು 1 ಪೀಕ್ ಚಿಲ್ಲರ್ ಮಾಡ್ತೀವಿ ನಾವು. ಚಿಲ್ಲರ್ ಅಂದರೆ ಏನು, ಗೊಂಜಾಳ ಮೆಕ್ಕೆಜೋಳರ ತೆಗಿತೀವಿ, ಇಲ್ಲ ಸೂರ್ಯಪಾನ ತೆಗಿತೀವಿ ರೀ, ಇಲ್ಲ ಒಂದು ಗೋಧಿರ ತೆಗಿತೀವಿ ರೀ. ಈ ಥರ ತೆಗೆದು ಮತ್ತೆ ನೇಗಲ ತಿರುಗಿ ಹೋಗೋದು. 1 ತಿಂಗಳು ಬ್ಯಾಸಿಗೆ ದಿವಸನೇ ಬ್ಯಾಸಿಗೆ ಅದನ್ನು ಕಳೆದ ಮುಂದೆ ಮತ್ತೆ ಜುಲೈ ಆಗಸ್ಟ್ ಹೋಗಿ ಕಬ್ಬು ಹಚ್ತೀವಿ ರೀ ನಾವು. ಏನಕ್ಕೆ ಈ ರೀತಿ ಮಾಡ್ತೀರಾ ನೀವು? ಬರೀ ಯಾವತ್ತು ಕಬ್ಬನ್ಯಾಕ ಪಾಟ್ನ ತೆಗೆದ್ರೆ ಕಬ್ಬು ಹಚ್ಚೋದ್ರಿಂದ ಭೂಮಿಗೆ ನಮಗೆ ಅದರೊಳಗಿನ ಸತ್ವಾಂಶ ಕಮ್ಮಿ ಆಕತಿ ರೀ. ಕಮ್ಮಾಗಿ ಬರೀ ಕಬ್ಬು ತೆಗೆದುಕೊಟ್ಟೆ ಪಾಟ್ನ ಕಬ್ಬು ಹಚ್ಚಿದೀವಿ ಅಂದ್ರೆ ನಮಗೆ ಉತ್ಪನ್ನ ಕಡಿಮೆ ಬರ್ತೈತೆ ರೀ. ನಾವು ಪ್ರಾಕ್ಟಿಕಲ್ ಆಗಿ ನೋಡೀವಿ ರೀ, ಬರೀ ಕಬ್ಬು ತೆಗೆದ್ರೆ ಕಬ್ಬು ಹಚ್ಚೋದ್ರಿಂದ ನಮಗೆ ಸರಿಯಾಗಿಲ್ಲ. ಅದಕ್ಕಾಗಿ ಒಂದು ವರ್ಷ ಕಬ್ಬು ತೆಗೆದ್ಗಳಿಂದ್ರೆ ರೀ, ಒಂದು ವರ್ಷ ಬಿಟ್ಟು ಚಿಲ್ಲರ್ ಮಾಡಿ ಕಬ್ಬು ಹಚ್ಚಿದೀವಿ ಅಂದ್ರೆ ಭೂಮಿಗೆ ಮತ್ತೆ ಎಟ್ಟೋಬೇಕಾದಟ್ ಅದಕ್ಕೆ ಒಂದು ಸ್ವಲ್ಪ ಶಕ್ತಿ ಅನ್ನೋದು ಬರ್ತೈತೆ ರೀ. ನಿಮ್ಮ ಹಳ್ಳಿಯಲ್ಲಿ ಬೇರೆಯವ್ರಿಗಿಂತ ನೀವು ಎಷ್ಟು ಪಟ್ಟು ಹೆಚ್ಚು ಬೆಳಿತೀರ? ನಾವು ಬೇರೆಯವ್ರಿಗೆ ಹೋಲಿಕೆ ಮಾಡಿದ್ರೆ, ಬೇರೆಯವ್ರಿಗೆ ಹೋಲಿಕೆ ಮಾಡಿದ್ರೆ ಸರ್ ಕೆಲವು ಮಂದಿ ಬೆಳೀತಾರ, ನಮ್ಗಿಂತ ಹೆಚ್ಚು ಬೆಳೆದವ್ರೆ ನಾನು ಭಾಳ ಕಡಿಮೆ ರೀ. ಜಾಸ್ತಿ ನಾವು ಅನ್ಕ ನಾವು ಒಕ್ಕಲ್ತನ ಮನಿತನದ ಬಂದು ಅದರಾಗ ದುಡಿಬೇಕು, ಅದನ್ನ ಮಾಡಬೇಕು, ಅದನ್ನ ಮನನ ಮಾಡ್ಕೊಂಡು ಹೊಂಟಿವು. ಹಿಂಗಾಗಿ ನಾವು ನಮ್ಮದು ನಾವು ಚಲೋ ಬೆಳೆದ ಬೆಳಿತೀವಿ ರೀ ಅಲ್ಲಿ. ನಮ್ಮೂರು ಈ ಕೃಷಿಯಲ್ಲಿ ಎಷ್ಟು ಎಕರೆ ಜಮೀನಲ್ಲಿ ತಾವು ಕಬ್ಬು ಬೆಳೀತಾರ ಅದು ಅಂತ? ಈಗ ಒಂದು 18 acres ಜಮೀನದಾಗ ಕಬ್ಬು ಬೆಳಿತೀವಿ ರೀ ನಾವು. ಬಾಕಿ 4 acres ಏನೇನು ಬೆಳ್ಕೋತೀವಿ? 4 acres ಒಂದು ನಮ್ಮ ಮನೆ ಪ್ರತ್ಯೇಕ ಗೋಧಿ ಹಾಕೋತೀವಿ ರೀ ನಾವು. 1-2 acres ಗೋಧಿ ಹಾಕೋತೀವಿ ರೀ. 1 acres ದಟ್ಟಿಂತಿ ನಮ್ಮಲ್ಲಿ ಮತ್ತೆ ಹಸುಗಳದಾವ ರೀ, ಒಂದು 4 emmes ಅದಾವು, 4 ಆಕಳುಗಳದಾವು. ದನಗಳು ಮೇವು ಬೇಕಂತ ಹೇಳ್ಕೇಸಿಂದ 20 gunte ಜೋಳದ ಮೇವು ಅತ್ತ ಹಾಕ್ತೀವಿ ರೀ. 20 gunte ಸರ್ಕಾರಿ ಮೇವು ಅತ್ತ ಸಿಗ್ತೈತೆ ರೀ ನಮ್ಮಲ್ಲಿ, ಸರ್ಕಾರಿ ಬೀಜ ಅತ್ತ ಹಚ್ಕೇಸಿಂದ ಅದರಿಂದ ಅದನ್ನು ದನಗಳಿಗೆ ಮೇವು ಮಾಡ್ತೀವಿ. 4 acres ಹಿಂಗೆ ಚಿಲ್ಲರ್ ಇಡ್ತೀವಿ ರೀ. 1-18 acres ಕಬ್ಬಿನ ಲವಣಿ ಮಾಡಿರ್ತೀವಿ. ಮತ್ತು ಈ ಕಬ್ಬಿನ ಆದಾಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಯಾವ ರೀತಿ ಕಬ್ಬನ್ನು ನೀವು ಕಟಾವು ಮಾಡ್ತೀರಾ, ಎಲ್ಲಿ ಕಳಿಸ್ತೀರಾ, ಅದರದೊಂದು ಆದಾಯ ಅದರದೊಂದು ಸ್ವಲ್ಪ ರೈತರಿಗೆ ಹೇಳ್ತೀರಾ? ಕಬ್ಬಿನ ಆದಾಯ ನೋಡ್ರಿ, ನಾವು ನಮ್ಮ ಕೌಟಿಗೆ ಜಮಖಂಡಿ ಶುಗರ್ಸ್ ಫ್ಯಾಕ್ಟ್ರಿ ಸಮೀಪ ಐತಿ, ನಾವು ಜಮಖಂಡಿ ಶುಗರ್ಸ್ ಫ್ಯಾಕ್ಟ್ರಿಗೆ ಕಟಾವು ಮಾಡಿ ಕಳಿಸ್ತೀವಿ ರೀ ನಾವು. ಮಿನಿಮಮ್ 1 acres ಹಚ್ಚ ಕಬ್ಬು ಇದ್ದಾಗ ನಾವು ಇವತ್ತಿನ ಇದಕ್ಕೆ ರೀ ಒಂದು 70 tons ಕಬ್ಬು ಬೆಳೆದ್ರಿಂದ ನಮಗೆ ಫ್ಯಾಕ್ಟ್ರಿಯವರು 1 ton 2,500-3,000 ಧಾರಣೆ ಕೊಡ್ತಾರೆ ರೀ. ಅದರಿಂದ ನಮಗೂ ಉತ್ಪನ್ನ ಚಲೋ ಆಕೈತಿ ರೀ, ದುಡ್ಡು ಅನುಕೂಲ ಆಕೈತಿ ರೀ. ಎಷ್ಟು ಖರ್ಚು ಬರುತ್ತೆ, ಎಷ್ಟು ನಿಮಗೆ ಲಾಭ ಬರುತ್ತೆ? 1 acres ನಾವು 70 tons ಕಬ್ಬು ಬೆಳೆದ್ರೆ ಸರ 1.5 lakhs ತನಕ ಕಬ್ಬಿನ ಬಿಲ್ ಆಕೈತಿ ರೀ ಹಚ್ಚಿದ ವರ್ಷ ರೀ. ಅದ್ರಾಗ ನಾವು ಹೆಚ್ಚು ಕಮ್ಮಿ ಒಂದು 50,000 rupees ತಕ್ಕನು ಖರ್ಚು ಮಾಡೋಂಗಿಲ್ಲ, 50,000 ತನಕ ಕಡಿಮೆ ಆಗ್ತೈತೆ ರೀ. ಕಸ, ಗೊಬ್ಬರ, ನೀರಿನ ಖರ್ಚು, ಆಳು ಎಲ್ಲ ಕೂಡಿ ತೆಗೆದ್ರೂ ಒಂದು 50,000 rupees ಖರ್ಚು ತೆಗೆದ್ರೂ 1 lakh ತಕ್ಕನು ನಮ್ಗೆ ಉಳಿದಾವ ರೀ. 2nd year ಕಡಿಮೆ ಉಳಿತಾವ ರೀ, 30,000, 40,000, 50,000. ಮುಂದೆ 3rd year ಅದಕ್ಕೆ ತಕ್ಕ ಉಳಿತೈತಿ. ಕಬ್ಬು ಹಚ್ಚಿದ ವರ್ಷ ಇಳುವರಿ ಹೆಚ್ಚಾಕವ್ ರೀ, 2nd year ಕಮ್ಮಿ ಆಕತಿ, 3rd year ಕಮ್ಮಿ ಆಕತಿ ರೀ. ಈ 22 acres ನೀವು ಒಬ್ಬರೇ ಮಾಡ್ಲಿಕ್ಕಾಗಲ್ಲ, ನಿಮಗೆ ಸಹಾಯಕ್ಕೆಲ್ಲ ಬೇಕಾಗ್ತಾರೆ. ಅವ್ರನ್ನ ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ? ಎಷ್ಟು ಜನ ತಾವು ಆಳುಗಳನ್ನು ಮತ್ತು ಏನೇನು ಇಟ್ಕೊಂಡು ಕೆಲಸ ಮಾಡ್ತೀರಾ? ನಮ್ಮ ಆಳುಗಳಂದ್ರೆ ಸರ ನಮ್ಮಲ್ಲಿ ನಮ್ಮ ಮನೆಯಾಗ ನಾವು ಅಣ್ಣ, ನಮ್ಮ ತಮ್ಮ, ನಾನು, ನಮ್ಮಅಣ್ಣ, ನಮ್ಮ ಅಣ್ಣನ ಮಗ, ನಮ್ಮ ಮಗ, ನಾವು 4 jana ಕೂಡಿ ದುಡಿತೀವಿ ರೀ. ಇದ್ರಾಗ ಹೆಣ್ಮಕ್ಳು ನಮ್ಮ ಮನೆಯಾಗ ಜಾಸ್ತಿ ದುಡಿಯಂಗಿಲ್ಲ, ಆಳುಗಳು ಹಚ್ಚಿದ್ರೆ ಹೆಣ್ಮಕ್ಳು ಹೋಗಿ ಆಳುಗಳ ಹಿಂಬಲ ನಿಂತು ಕೆಲಸ ಮಾಡಿಸ್ಕೊತಾರೆ ರೀ. ನಾವು 4 mandi ಮಾತ್ರ ನೀರು ಹಾಸೋದು, ಏನು ತೆಗೆದು ಬಂದರೂ ನಾವು 4 mandi ಮಾಡ್ತೀವಿ ರೀ. ಏನೋ ತೆಗೆದು ಬಂದರೂ ಮುಂದೆಂತಿ ವರ್ವಿ ಒಂದು ಆಳು ಕರ್ಕೊಂತೀವಿ ರೀ ನಾವು, ಮುಂಜಾನೆ ಬರ್ತಾನೋ ಸಾಯಂಕಾಲ ಹೋಗ್ಕಂಡ್ರಿ. ಮತ್ತು ನಮ್ಮ ಎಲ್ಲ ಹೊಲಗಳು ಕೆಲಸ ಮಾಡ್ಲಿಕ್ಕೆ ನಾವು ಟ್ಯಾಕ್ಟರ್ ಮಾಡೀವಿ ರೀ. ಸುಮಾರು 8-10 years ಟ್ಯಾಕ್ಟರ್ ಮಾಡ್ಕೇಸಿನ ಟ್ಯಾಕ್ಟ್ರಲ್ಲೇ ನಮ್ಮ ಅಣ್ಣನ ಮಗ ಆತು ಟ್ಯಾಕ್ಟರ್ ಮ್ಯಾಗ ನಾವು ಬೇಕಾದ ಡ್ರೈವರ್ನ ತೊಗೋತೀವಿ ಕೆಲಸಕ್ಕೆ. ಮುಂದೆ ನಮ್ಮ ಕಬ್ಬು ಕಟಾವು ಬಂದಾಗ ನಾವು ಫ್ಯಾಕ್ಟ್ರಿ ಗಾಡಿ ಬಾಂಡ್ ಮಾಡಿರ್ತೀವಿ ರೀ. ಫ್ಯಾಕ್ಟ್ರಿ ಅವರು ಅಡ್ವಾನ್ಸ್ ಅಂತ 3 lakh rupees ಅಥವಾ 2 lakh rupees ಕೊಡ್ತಾರೆ ರೀ ಅವ್ರು ನಮಗೆ ಲೇಬರ್ ಮಾಡಕ್ಕೆ ರೀ. ಗ್ಯಾಂಗಂದ್ರೆ ಲೇಬರ್ಗಳ್ರಿ ಅವ್ರು. ಎಷ್ಟು ಜನ ನೀವು ಗ್ಯಾಂಗ್ ಅಂತ ಅಂದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಾವು ಗ್ಯಾಂಗ್ ಅಂದ್ರೆ ರೀ 18 mandi ಲೇಬರ್ಗಳು ತಗೊಂಡು ನಾವು ಕಬ್ಬು ಕಟಾವು ಮಾಡ್ಲಕ್ಕೆ ಮಾಡಿರ್ತೀವಿ ಸರ್. ಒಬ್ಬ ಲೇಬರ್ಗೆ 30,000-40,000 ದುಡ್ಡು ಕೊಟ್ಟಿರ್ತೀವಿ ರೀ. ನಮ್ಮ ಫ್ಯಾಕ್ಟ್ರಿ ಚಾಲು ಇರೋದು 5 tingles ರೀ, 5 tingles ಚಾಲು ಇರ್ತೈತಿ ರೀ. ಒಮ್ಮೆ 4 tingles ಇರ್ತೈತಿ, ಒಮ್ಮೆ 5 tingles ಇರ್ತೈತಿ ರೀ. ಅಷ್ಟು ದಿನದಾಗ ಅವ್ರು 18 mandi ದುಡಿದ್ರಿ ನಮಗೆ. ಅವ್ರಿಗೆ 1 ton ಅವ್ರ ಫ್ಯಾಕ್ಟ್ರಿ ಅವ್ರು ಈಗ 3 years ಹತ್ರಿ 280 rupees ಪಗಾರ ಕೊಡ್ತಾರೆ ರೀ ಅವರು. 1 ton 280 ಅದ ಪಗಾರನ ಅವ್ರಿಗೆ ಕೊಡಿಸಿಸಿ ರೀ, ನಾವು ದುಡಿಸ್ಕೋತೀವಿ ಸರ್. ಮುಂದೆ ನಮ್ಮ ಟ್ಯಾಕ್ಟರ್ದ ದುಡಿತೈತೆ ರೀ, ಟ್ಯಾಕ್ಟರ್ ದುಡಿದ್ರೆ ಅದಕ್ಕೂ ಎಂತಿ 1 ton 250 ನಮಗೆ ಬಾಡಿಗೆ ಕೊಡ್ತಾರೆ. ನಮ್ಮದೊಂದು 700 rupees ಡಿಜೆಲ್ ಅದು ಇದು ಖರ್ಚು ಹೋಗಿ ಅದ್ರದ್ದು ನಮ್ಮ ಮಿನಿಮಮ್ ಒಂದು ಪ್ರತಿ ವರ್ಷ ಒಂದು 2-3 lakh rupees ನಮ್ಗೆ ಅದ್ರಾಗೂ ಉಳಿತಾಯ ಐತೆ ರೀ. ಟ್ಯಾಕ್ಟ್ರಿ ದುಡಿಯುತ್ತೆ ಅಂದರೆ ಯಾವ ರೀತಿ ಅದು ದುಡಿಮೆ ಮಾಡುತ್ತೆ? 5 tingles ಸರ ನಾವು ಫ್ಯಾಕ್ಟ್ರಿಗೆ ಹಾಕಿರ್ತೀವಿ ರೀ ಬಾಂಡ್ ಮಾಡಿ. ಅಲ್ಲಿ ಕಬ್ಬು ಕಡದವ್ರು ಲೇಬರ್ಗಳು ಹೇರಿ ಕೊಡ್ತಾರೆ ರೀ, ನಾವು ಓದ ಸುರಿ ಬರ್ತೀವಿ ರೀ ಅಲ್ಲಿ ಫ್ಯಾಕ್ಟ್ರಿಗೆ ಹಾಕಿ ಬರ್ತೀವಿ ರೀ. ಅದ್ರದ್ದು ನಮ್ಗೆ ಬಾಡಿಗೆ ಕೊಡ್ತಾರೆ ರೀ ಅವರು. 1 ton 280 rupees ಬಾಡಿಗೆ ಕೊಡ್ತಾರೆ ರೀ. ಅದ್ರದ್ದು 2-2.25 ಇರತಕ್ಕ 1 ton ಬಾಡಿಗೆ ಕೊಡ್ತಾರೆ. ಅದ್ರದ್ದು ಉಳಿತಾಯ ನಮಗೂ ಆಕೈತೆ ಸರ್. ಅವಾಗಲೇ ಹೇಳಿದ್ರೆ ಹೈನುಗಾರಿಕೆ ಮಾಡ್ತೀನಿ, ನಮ್ಮಲ್ಲೂ ಹಸು ಎಲ್ಲ ಇದೆ ಅಂತ ಹೇಳಿದ್ರೆ ಆ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದು? ಹೈನುಗಾರಿಕೆ ಸರ ನಮ್ಮ 4 ಜರ್ಸಿ ದನಗಳದಾವ ರೀ. ಅವತ್ತು ಜರ್ಸಿ ಒನ್ಕ ಜಾಸ್ತಿ ಓದು ನಾವು KMF ಡೈರಿಗೆ ಹಾಕ್ತೀವಿ ರೀ ನಮ್ಮಲ್ಲಿ ಐತಿ. ಅದರದ್ದು ನಮಗೆ ದಿವಸ ಮಿನಿಮಮ್ ಇಲ್ಲ ಅಂದ್ರೂ ಒಂದು 300-400 ರೂಪಾಯಿ ಎರಡು ಹೊತ್ತು ಕೂಡಿ ಒಂದು 400 ತಕ್ಕ ಹಾಲಿನ ರೊಕ್ಕನೂ ಕೂಡ್ತೈತೆ ರೀ. ಹಾಲು ಎಷ್ಟು ಕೊಡುತ್ತೆ ಅಂತೀರಾ ಹಸು? ಒಂದು ಹಸು ನಮ್ಮಲ್ಲಿ ನಮ್ಮ ಮನೆಯಾಗ ಒಂದು 10 ಕೊಡುವಂಥ ಹಸುನು ಐತಿ, 15 ಲೀಟ್ರ್ ಕೊಡುವಂಥ ಹಸುನು ಐತ್ರಿ ಸರ್. ಒಂದು ರೀತಿಯ ಹಸುನ ಸಲಕರಣೆ ಮಾಡ್ತೀರಾ ನೀವು ದಿನಾಗಲೂ, ಯಾವ ರೀತಿ ಮೈಂಟೈನ್ ಮಾಡ್ತೀರಾ ಅನ್ನೋದು? ನಾವು ಮುಂಜಾನೆ 4:45 ನಾವು ಹೊಲಕ್ಕೆ ಹೋಗ್ತೀವಿ ರೀ. ಅದರದ ದನಗಳ ಕಾಲಂದೆಲ್ಲ ಸ್ವಚ್ಛ ಮಾಡಿ ಕಿಸಿಂದ ಅದನ್ನು ಸಗಣಿಗಿಗಿ ಬಳದು ನಾವು ಕೊಟ್ಟಿಗೆಗೆ ಹಾಕಿ ಅವತ್ತರನ್ನ ಸ್ವಚ್ಛ ಮಾಡಿ ಕಿಸಿಂದ ನಾವು ಮುಂಜಾನೆ ನಾವು ದನಗಳ ಹಿಂಡ್ಕೊಳ್ಳೋದ ಮಾಡ್ತೀವಿ ರೀ. ಅಂದರೆ ನಿಮ್ಮ ಕೈಯಲ್ಲಿ ಕರೆಯೋದು ಈಗ ಮಿಷಿನರಿಗಳೆಲ್ಲ ಬಂದಿದ್ದಾವೆ? ಕೈಲೇನ ಕರಿತೀವಿ ರೀ. ನಮ್ಮಲ್ಲಿ ಭಾಳ ಮನುಷ್ಯ ಅದನ್ನು ಆಳು ಮನುಷ್ಯ ನಾನು ಕೂಡಿ ಕೈಲೇನ ಹಿಂಡ್ಕೋತೀವಿ ರೀ. ಹಿಂಡ್ಕೊಂಡು ಅಂತಾರೆ ಅಂತಿ ಹಾಲೆಲ್ಲ ತೊಗೊಂಡು ಮನೆಗೊಂದು ಎಮ್ಮೆ ಐತೆ ರೀ, 2 ಎಮ್ಮೆ ಇದಾವೆ. ಒಂದು ಎಮ್ಮೆ ಹಾಲು ನಾವು ಮನೆಗೆ ಯೂಸ್ ಮಾಡ್ತೀವಿ ರೀ. ಒಂದು ಎಮ್ಮೆ ಯಾವತ್ತೂ 2 ಎಮ್ಮೆ ಹಿಂಡಂಗಿಲ್ಲ, ಒಮ್ಮೆ ಹಿಂಡ್ತೈತಿ ಒಮ್ಮೆ ಹಿಂಡಂಗಲ್ಲ. ಒಂದು ಎಮ್ಮೆ ಅದಂತಿ ನಾವು ಮನೆಗೆ ಇಟ್ಕೋತೀವಿ ರೀ. ಒಂದು ಮತ್ತು ನಾವು ಪೂಜೆಕತ್ ಜವರಿ ಆಕಳನು ಇಟ್ಕೊಂತೀವಿ ರೀ. ಇವು ಜರ್ಸಿ ಅಂತಿ ಹಿಂಡಿ ನಾವು ಹೈನುಗಾರಿಕೆ ಹಾಲು ಹಾಕ್ತೀವಿ ಸರ್. ಅದರಿಂದ ನಿಮ್ಗೆ ಎಷ್ಟು ಆದಾಯ ಬರ್ತದೆ ಅಂತ? ಅದರಿಂದ ನಮಗೆ ಮಿನಿಮಮ್ ತಿಂಗಳ ಅದ್ರದ್ದಾದ್ರೂ ಒಂದು 10-15 ರೂಪಾಯಿ ಇನ್ಕಮ್. ಕೂಲಿ ಕೊಡೋದು ಬಿಟ್ಟು ಎಷ್ಟು ಉಳಿಯುತ್ತೆ ಅಂತ? ಕೂಲಿ ಕೊಡೋದು ಬಿಟ್ಟು ತಿಂಗಳಿಗೆ 10-12 ಸಾವಿರ ರೂಪಾಯಿ ಆಕಳದ ಹೈನದ್ದ ಉಳಿತೈತೆ ಸರ್ ನಮಗೆ. ಕೇವಲ ನೀವು ಹಾಲಿನ ಮಾತ್ರ ಮಾಡಲ್ಲ, ಮತ್ತು ಅದರಿಂದ ಸಗಣಿ ಗೊಬ್ಬರ ಅದ್ರ ಬಗ್ಗೆ ನೀವೇನು? ಅದ್ರದ್ದು ನಾವು ಸಗಣಿ ಅಂತೀವಿ ವರ್ಷದಾಗ ಒಮ್ಮೆ ನಮ್ಮ ಯಾವರೇ ಈಗ ಏನು ನಾವು 18 ಎಕರೆ ಕಬ್ಬು ಐತೆ ತಿಳಿನ್ರಲ್ಲ, ಏಕೂ 18 ಎಕರೆಲ್ಲ ನಾವು ಏಬಿ ಹೊರಗೆ ತೆಗಿಯಂಗಿಲ್ಲ ರೀ. 3 ಬೆಳೆ ಒಂದು 4 ಎಕರೆ 5 ಎಕರೆ ಜಮೀನು ಕುಲ್ಲ ಆಗಿರ್ತೈತೆ ರೀ. ಅದು ವರ್ಷಕ್ಕೊಮ್ಮೆ ನಾವು ಅದರ ಸಗಣಿ ಗೊಬ್ಬರ ನಮ್ಮ ಭೂಮಿಗೆ ಹಾಕಿಬಿಡ್ತೀವಿ ಸರ್. ಅದರಿಂದನೂ ನಮಗೆ ಭೂಮಿ ಇಳುವರಿ ಭಾಳ ಹೆಚ್ಚಾಗತ್ತೆ ಸರ್. ಎಷ್ಟು ಇಳುವರಿ ಬರುತ್ತೆ ಅಂತ ನಾವು ಹೇಳಿದ್ರಿ ಸರ್? ನಾವು ಕಬ್ಬಿನ ತನಕ 1 ಎಕರೆಗೆ 10 ಕಬ್ಬು ಹಚ್ಚಿದ ವರ್ಷ 60-70 ಟನ್ ನಾವು ಬೆಳೆದ ಬೆಳಿತೀವಿ ರೀ. ಈ ಸಗಣಿ ಗೊಬ್ಬರ ಹಾಕಿ ನೀವು ಹೆಚ್ಚು ಬೆಳಿತೀರಾ ಅಂತ ಹೇಳ್ತೀರಿ ಅಂದರೆ, ಈಗ ಬೇರೆ ರೈತರುಗಳೆಲ್ಲ ಈಗ ಏನು ಮಾಡ್ತಾರೆ, ಬೇರೆ ಬೇರೆ ರಸಗೊಬ್ಬರಗಳನ್ನು ಹಾಕ್ತಾರೆ, ಅವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಸಗಣಿ ಗೊಬ್ಬರ ಹಾಕೋದ್ರಿಂದ ನಿಮಗೆ ಅನುಕೂಲ ಆಗ್ತೈತಿ, ಹೆಚ್ಚು ಭೂಮಿಗೆ ಸಗಣಿ ಗೊಬ್ಬರ ಹಾಕ್ರಂತ ಹೇಳ್ತೀರಿ ಸರ್. ಸಗಣಿ ಗೊಬ್ಬರ ಹಾಕ್ರಿ, ಸಗಣಿ ಗೊಬ್ಬರ ಹಾಕೋದ್ರಿಂದ ದನಗಳು ಕರುಗಳು ಹೆಚ್ಚು ಮಾಡಿರಿ, ಮುಂದೆ ನಮ್ಮಲ್ಲಿ ಭೂಮಿಯಾಗ ನಮಗೆ ಕಮ್ಮಿ ಸಿಗಲಿಲ್ಲ ಅಂದರೂ ಯಾರು ದನಗಳು ಮಾಡ್ಯಾರ ಅವರಲ್ಲಿ ಕೊಂಡಾದರೂ ತೊಗೊಂಡು ಸಗಣಿ ಗೊಬ್ಬರ ಹಾಕಿ ಕಬ್ಬು ಬೆಳೆದ್ರಿಂದ ನಮಗೆ ಜಾಸ್ತಿ ಬೆಳೀತೈತಿ ಅಂತ ನಾವು ಹೇಳ್ತೀವಿ ಸರ್. ಅವಾಗಲೇ ಸೂರ್ಯಪಾನ ಅವೆಲ್ಲ ಹೇಳಿದ್ರಿ, ಅವೆಲ್ಲ ಎಷ್ಟೆಷ್ಟು ಆದಾಯ ಬರುತ್ತೆ ನಿಮ್ಗೆ? ಸೂರ್ಯಪಾನದು ನಾವು ಆದಾಯ ಏನು ಭಾಳ ವಿಚಾರ ಮಾಡಲ್ಲ ಸರ್, ಅದಕ್ಕೆ ಕಡಿಮೆ ಬರ್ತೈತಿ ರೀ. ಅದ್ರದ್ದು ಖರ್ಚು ಅದಕ್ಕೆ ಆದ್ರೂ ರೀ, ನಮ್ಮ ಮುಂದೆ ನಾವು ಮತ್ತೊಂದು ಕಬ್ಬು ಬೆಳಿಲಾಕ ನಮಗೆ ಅನುಕೂಲ ಆಗ್ತೈತೆ ಅನ್ನೋ ಲೆಕ್ಕಕ್ಕೆ ಒಂದು ವರ್ಷ ನಾವು ಅದನ್ನು ಚಿಲ್ಲರ್ ಪಿಕ್ ಮಾಡಿರ್ತೀವಿ ರೀ. ಸೂರ್ಯಪಾನ, ಗೋಧಿ, ಗೊಂಜಾಳ ಭೂಮಿ ಕಾಲಗೆ ಆಗೋದ್ರಿಂದ ಮುಂದಿನ ಉತ್ಪನ್ನ ಚಲೋ ಬರ್ತಾವತ್ತು ನಾವು ಮಾಡ್ತೀವಿ ರೀ. ಆದಾಯ ಸ್ವಲ್ಪ ಬರ್ತದೆ ಸರ್, ಅದ್ರಾಗೇನು ಕಡಿಮೆ ರೀ ಸರ್. ಕಬ್ಬಿನ ಬಗ್ಗೆ ಹೇಳ್ತಿದ್ರಿ, ಕಬ್ಬನ್ನ ಯಾವ ರೀತಿ ಸಾಲ ಮಾಡೋದು, ಅದರದೊಂದು ಸ್ವಲ್ಪ ಕೃಷಿ ಬಗ್ಗೆ ಹೇಳ್ತೀರಾ? ಕಬ್ಬು ಕೃಷಿ ನಾವು ಕಬ್ಬು ನಾಟಿ ಮಾಡ್ತೀವಿ ರೀ. ನಾಟಿ ಮಾಡಿದ ಒಂದು ಮಿನಿಮಮ್ ಒಂದು 30 ದಿವಸಕ್ಕೆ ನಾವು ಅದರದೊಂದು ಸ್ವಲ್ಪ ಕಸ ತೆಗೆಸ್ತೀವಿ ರೀ. ಕಸ ತೆಗೆಸಿದ್ಗಳಿಂದ ರೀ ಒಂದು ಸ್ವಲ್ಪ ಸರ್ಕಾರಿ ಗೊಬ್ಬರ ಹಾಕ್ತೀವಿ ರೀ. ಸರ್ಕಾರಿ ಗೊಬ್ಬರ ಹಾಕಿಸಿದ ಮತ್ತೆ ನೀರು ಕೊಡ್ತೀವಿ ರೀ ಸರ್. ನೀರು ಕೊಟ್ಟಿವಿ ರೀ, ನೀರು ಕೊಡೋಣ ಮತ್ತು ಕಬ್ಬು ಸ್ವಲ್ಪ ಜಾಸ್ತಿ ಬೆಳೀತೈತಿ ರೀ. ಬೆಳೆದ್ರೂಪ್ಲೆ ಮತ್ತೆ ಕಸ ಆತಂದ್ರೆ ಏನು ಮಾಡ್ತೀವಿ ರೀ, ಈಗ ಎತ್ತುಗಳು ಬಿಟ್ಟಿವಿ ರೀ, ಸಣ್ಣ ಟ್ಯಾಕ್ಟರ್ ಮಾಡೀವಿ ರೀ. ಈಗ ಪವರ್ ಟೇಲರ್ ಅಂತೇಳಿ 4 ಫುಟಿನ ಸಾಲ ಇರ್ತಾವ್ರಿ ಮಿನಿಮಮ್. ಪವರ್ ಟೇಲರ್ ಟ್ಯಾಕ್ಟರ್ ಹಾಕಿಸಿಂದ ನಿಂತು ಒಳಗಿನ ಕಸ ಎಲ್ಲ ಹೋಗಿಸ್ತೀವಿ ಸರ್. ಕಸ ಹೋಗಿಸ್ಕಿಸಿಂದ ಮತ್ತೆ ನೀರು ಕೊಡ್ತೀವಿ ರೀ. ಸ್ವಲ್ಪ ಗೊಬ್ಬರ ಹೋಗೋದು, ಸರ್ಕಾರಿ ಗೊಬ್ಬರ ಸ್ವಲ್ಪ ಹೋಗೋದು, ನೀರು ಕೊಡ್ತೀವಿ ರೀ. ನೀರು ಕೊಟ್ಟುಗಳಿಂದ ಭೂಮಿಯೊಳಗೆ ತೇವಾಂಶ ಹಸಿ ಇದ್ದ ಟೈಮ್ದಾಗ ಟಾನಿಕ್ ಕುಡಿತೀವಿ ರೀ. ಆ ಟೈಮ್ದಾಗ ಟಾನಿಕ್ ಕೊಡೋದ್ರಿಂದ ಕಬ್ಬು ಎಲೆ ಆಗಲಾಕತ್ತೆ ರೀ, ಕಬ್ಬು ಬೆಳವಣಿಗೆ ಹೆಚ್ಚಾಕತ್ತೆ ರೀ, ಅದು ಜಾಸ್ತಿ ಬೆಳಿತೈತೆ ರೀ. ಟಾನಿಕ್ ಕೊಡೋದಕ್ಕಿಂದ ನಿಂತು ಭೂಮಿ ಅವ್ರತಕ್ಕ ಮತ್ತೆ ಬಿಡ್ತೀವಿ ರೀ. ಬಿಟ್ಟು ಭೂಮಿ ಆರಿದ ಮ್ಯಾಗ ಮಿನಿಮಮ್ ನಮ್ಮ ಭೂಮಿ 20 ದಿವಸಕ್ಕೊಮ್ಮೆ ನೀರು ಬೀಳ್ತೈತೆ ರೀ. ನಮ್ಮ ಭೂಮಿ ನಮ್ಮ ಎರೆಯ ಭೂಮಿ ಹಾಕತಿ ರೀ. ಒಮ್ಮೆ ನೀರು ಹಾಸಿದೀವಿ ಅಂದರೆ 20 ದಿವಸ ನಮ್ಮ ಭೂಮಿ ನೀರು ಕೇಳೋಂಗಿಲ್ಲ. 20 ದಿವಸದ ನಂತರ ಮತ್ತೊಮ್ಮೆ ನೀರು ಕೊಡ್ತೀವಿ ರೀ. ನೀರು ಕೊಟ್ಟಿಸಿಂದ ನಿಂತು ಮತ್ತೆ ಕಸದು ಆಗಿತ್ತಂದ್ರೆ ರೀ, ಆಮೇಲೆ ಹೊಂಟಿ ಆಳು ಹಚ್ಚಿ ಕಸ ತೆಗೆಸ್ತೀವಿ ರೀ. ಹೆಣ್ಣಾಳು ಹಚ್ಚಿ ಆಮೇಲೆ ಹೊಳೆ ಮುಳೆ ಈ ಪವರ್ ಟೇಲರಿಗೆ ದಗ್ಧ ಮಾಡೋಂಗಿಲ್ಲ. ಜಾಸ್ತಿ ಪವರ್ ಟೇಲರಿಂದ ದಗ್ಧ ಮಾಡೋದ್ರಿಂದ ರೀ ಅದು ಬೇರೆ ಹರಿದ ಕಿಸಿಂದ ಕಬ್ಬಿನ ಊಟ ಕಡಿಮೆ ಅನಿಸ್ತೈತೆ ನಮ್ಮ ಮನಸ್ಸಿಗೆ. ಅದಕ್ಕೆ ಹಿಂಗಾಗಿ ಅದನ್ನು ಒಂದು ಸರ ಪವರ್ ಟೇಲರ್ ದಗ್ಧ ಮಾಡ್ತೀವಿ ರೀ. ಹೊಳೆ ಮಳೆ ಭಾಳ ಮಾಡೋಂಗಿಲ್ಲ. ಕಸ ಆದಂಗೆ ಒಂದು 2-3 ಸರ ನಾವು ಹೆಣ್ಣಾಳ ಆಳುಗಳು ಹೆಚ್ಚಿ ಕಸ ತೆಗೆಸ್ಕೋತೀವಿ ಸರ್. ಈ ಮಧ್ಯೆ ಏನಾದರೂ ರೋಗ ಬಂತು ಕಬ್ಬಿಗೆ, ಆ ಟೈಮಲ್ಲಿ ಏನು ಮಾಡ್ತೀರಾ? ರೋಗ ಬಂತಂದ್ರೆ ನಮಗೆ ಜಮಖಂಡಿ ಸಮೀಪ ಆಗತ್ತೆ ರೀ. ಹೋಗಿ ಇಂತಿ ಅಲ್ಲಿ ಗ್ರಾಮ ಸೇವಕರಿಗೆ ಭೇಟಿ ಹಾಕಿವಿ ರೀ. ಮುಂದೆ ಈ ಔಷಧ ಮಾರಾಟ ಮಾಡ್ತಾರೆ ರೀ ಜಮಖಂಡಿಯಾಗ, ಮಾಡುವಂಥ ಬಾಳದಿಂದ ಅಂಗಡಿ ಹೊಡೆದವ್ ರೀ. ಇಂಥದ್ದು ನಮ್ಮಲ್ಲಿ ರೋಗ ಆಗೈತಿ, ಇಂಥದ್ದು ಬಿಳಿ ಉನ್ನಿ ಬೀಳಾಕತೈತಿ, ಇಂಥದ್ದು ನಮ್ಮ ಕಬ್ಬು ಇಂತಿ ತಣ್ಣು ಹೆಚ್ಚಾಗಿ ಕೆಂಪು ಇಟ್ಟಂಗಿರ ಗತಿ ಬರಲಾಕತೈತಿ, ಇದಕ್ಕೂ ಯಾವುದಾದ್ರು ಔಷಧ ಕೊಡಂತೀವಿ ರೀ. ಅದಕ್ಕೆ ಸಂಬಂಧಪಟ್ಟಂಥ ಔಷಧ ಕೊಡ್ತಾರೆ, ಅದನ್ನು ತಂದು ಹೊಡಿತೀವಿ ರೀ. ಮನೆಯಿಂದ ನಿಮ್ಗೆ ಏನಾದ್ರು ಒಂದು ಪ್ರೋತ್ಸಾಹ ಬೇಕೇ ಇರುತ್ತೆ ಮನೆಯವ್ರ ಕಡೆಯಿಂದ, ನಿಮ್ಗೆ ಯಾವ ರೀತಿ ಮನೆಯವ್ರ ಕಡೆಯಿಂದ ಪ್ರೋತ್ಸಾಹ ಇದೆ? ನಮ್ದನ್ಕ ಮನೆಯವ್ರ ಅನ್ಕ ನಾವು ಮಾಡ್ಕೋತ ಬಂದದ್ದ ಅಗ್ರಿಕಲ್ಚರ್ ರೀ. ಮನೆಯವ್ರಿಗೆ ಗೊತ್ತೈತಿ ರೀ, ನಾವು ಒಳ್ಳೆ ರೀತಿ ದುಡಿತೀವಿ, ಹೋಗ್ತೀವಿ, ಮಾಡ್ತೀವಿ. ನಮಗೆ ಅವರ ಟೈಮ್ ಸರಿಯಾಗಿ ಅವರ ಉಪಹಾರ ವ್ಯವಸ್ಥೆ ಅನ್ನು ಮುಂದೆಂತಿ ಏನೇ ಬೇಕಾದರೂ ನಮ್ಮ ಜೋಡ ಅವರು ಕೈಗೂಡ್ತಾರೋ. ನಮ್ಮ ಮನ್ಯಾಗ ನಮ್ಮ ಅಣ್ಣ, ನಾನು, ನಮ್ಮ ಮಗ, ನಮ್ಮ ಅಣ್ಣನ ಮಗ, ನಾವು ಅನ್ಕ ನಾಲ್ಕು ಮಂದಿ ಭೂಮಿಯಾಗ ದುಡಿತೀವಿ. ಅದ್ರ ತಕ್ಕಂತೆ ನಮ್ಮ ಮನ್ಯಾನ ಹೆಣ್ಮಕ್ಳಾದರೂ ನಮಗೆ ಯಾವುದಕ್ಕೂ ತೊಂದರೆ ಮಾಡಲಾರ್ದ ನಮಗೆ ಸಪೋರ್ಟ್ ಮಾಡಿ ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಓದಬೇಕು ಅಂತ ಅಂದು ಎಲ್ಲ ಓದ್ಕೊಂಡು ಪಟ್ಟಣಕ್ಕೆ ಹೋಗ್ತಾರೆ ಮಕ್ಕಳುಗಳು. ಆದರೆ ನೀವು ನಿಮ್ಮ ಮಕ್ಕಳನ್ನೇ ಈ ಕೃಷಿಗೆ ಅವಲಂಬಿಸ್ಕೊಂಡಿದ್ದೀರಾ, ಅವರನ್ನು ನಿಮ್ಮ ಜೊತೆ ಕೆಲಸ ಮಾಡಿಸ್ತಿದ್ದೀರಾ, ಏನಕ್ಕೋಸ್ಕರ ಇದು ಅಂತ? ನಾನು ಸ್ವಂತ ಓದಿದವನ ರೀ, ಸ್ವಂತ ಓದಿದವನ ರೀ. ನನಗೆ ಓದಿಕೆಸಿಂದ ನಾ ಏನರೇ ಮಾಡ್ಕೋಬೇಕಂತ ಹೋದ್ರೆ ನನಗೆ ಏನೇನೂ ಸಾಧ್ಯ ಆಗಿಲ್ಲ. ಡಿಗ್ರಿ ಅನ್ಕಂಪ್ಲೀಟ್ ಆದ್ರೂ ಪ್ಲೇ ನಾವು ಏನು ಮಾಡಬೇಕು ಅನ್ನೋದು ಅಲೆಮಾರಿ ಆಗಿ ತಿರುಗ್ಲಕ್ಕತ್ತಿದ್ದೀವಿ ರೀ. ನಮ್ಮಲ್ಲಿ ದುಡಿಲಕ್ಕೂ ಭೂಮಿ ಕಮ್ಮಿ ಇತ್ತು, ಉತ್ಪನ್ನೂ ಇದ್ದಿದ್ದಿಲ್ಲ, ತಂದಿಗಳು ಸಾಲದಾಗಿದ್ದರು ಸಿಕ್ಕಾಪಟ್ಟಿ 2001 ಒಳಗೆ. ಅಲ್ಲಿ ಆದ ಅನುಭವ ನನಗೆ ಗೊತ್ತೈತಿ, ತೊಂದರೆ ಆಗೈತಿ ನನಗೆ. ಅದಕ್ಕೆ ನಮ್ಮ ಮಕ್ಕಳನ್ನು ನಮ್ಮಂಗ ನಾವು ಈಗಿಂದ ನಾವು ಅವ್ರಿಗೆ ಒಂದು ಸ್ವಲ್ಪ ಅದ್ರ ಬದಲ ಅನುಭವ ಶಿಕ್ಷಣ ಕಲ್ತಾರೆ ರೀ. ಪಿ ಯು ಸಿ ಮುಗಿಸ್ಯಾರ, ಈಗ ಒಬ್ಬ ಮಗ ಹೆಂಡತಿ ಪಿ ಯು ಸಿಗೆ ಅದಾನ. ಶಿಕ್ಷಣ ಪಿ ಯು ಸಿ ಶಾಲೆ ಅಂದ್ರೆ ಮುಂಜಾನೆ 7:30-11 ಶಾಲೆಗೆ ಹೆಚ್ಚು ಕಮ್ಮಿ ಬಿಡ್ತಾವ್ರಿ. ಪಿ ಯು ಸಿ 11 ಶಾಲೆ ಬಿಟ್ಟರೆ ಊರಾಗ ಬರ್ತಾರೆ ಬಂದ್ಗಳಿಂದ್ರ ಅವ್ರನ್ನ ತೋಟಕ್ಕೆ ನಮ್ಮ ಜೋಡ ಕರ್ಕೊಂಡು ಹೋಗಿ ಅವ್ನು ನಮ್ಮ ಕೂಡ ಕೆಲಸಕ್ಕೆ ಹಚ್ತಿರು ಸರ್. ಮುಂದೆ ಪಿ ಯು ಸಿ ಸೆಕೆಂಡ್ ಇಯರ್ಗೆ ಎಕ್ಸಾಮ್ ಸಮೀಪ ಬಂದಾಗ ಒಂದು 4 ರೂಮ್ ಮಾಡಿಟ್ಟು ಚಲೋ ಅಭ್ಯಾಸ ಮಾಡ್ಲಕ್ಕ ಹಚ್ಚಿ ಪಿ ಯು ಸಿ ಪಾಸ್ ಮಾಡಿಸಕ್ ಪ್ರಯತ್ನ ಮಾಡ್ತೀವಿ. ಮಕ್ಕಳ ಶಾಲೆ ನಾವೇನು ಕಡೆಗಣಿಸಿಲ್ರಿ, ಆದ್ರೆ ಪಿ ಯು ಸಿ ತಕ್ಕನಕ ಅವ್ರನ್ನ ಕಲಿಸೇ ಕಲಿಸ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಈ ಕೃಷಿನ ಮರೆತು ಪಟ್ಟಣದ ಕಡೆ ಹೋಗ್ತಾ ಇದ್ದಾರೆ ಎಲ್ಲರೂ. ಅವ್ರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರ? ಕೃಷಿ ಚಟುವಟಿಕೆ ಮಾಡಬೇಕು ಅಂತಾನೋ ಅಥವಾ ಬೇಡ ಅಂತ ಹೇಳಕ್ ಇಷ್ಟ? ನನ್ನ ಅನುಭವ ಪ್ರಕಾರ ಪಟ್ಟಣಕ್ಕೆ ಹೋಗೋದೇನು ನನಗೆ ಸರಿ ಇಲ್ಲ. ಕೃಷಿ ಭೂಮಿ ಅವರು ಸ್ವಂತ ಸಾಗುವಳಿ ಉಣ್ಣುವಂಥ ಜಮೀನು ಅಂತಂದ್ರೆ ಸರ ಸಾಕಷ್ಟು ಅದ್ರಾಗ ಅನುಕೂಲ ಐತಿ. ನಾವು ಯಾವ ರೀತಿ ಭೂಮಿಯಾಗ ದುಡಿತೀವೋ ಆ ರೀತಿ ನಮಗೆ ಅದು ಭೂಮಿ ಅನ್ನ ಕೊಡ್ತೈತಿ ರೀ. ಮತ್ತು ನನಗಾದ ಅನುಭವ ನಮಗೆ ಭೂಮಿಯಾಗ ಸಾಕಷ್ಟು ಅನುಕೂಲ ಆಗೈತಿ. ಜನರಾದರೂ ಭೂಮಿಯಾಗ ದುಡಿದ್ರಿಂದ ಅನುಕೂಲ ಆಗ್ತೈತಿ, ಪಟ್ಟಣಕ್ಕೆ ಹೋಗೋದ್ರಿಂದ ಅನುಕೂಲ ಆಗಂಗಿಲ್ಲ. ನಾವು ದುಡಿಲಾರದ ಮೈಗಳರಾಗಿ ಏನಾರ ಮಾಡಕ್ಕೆ ಹೋದೀವಿ ಅಂದ್ರೆ ರೀ ಲಾಸ್ ತೋರಿಸ್ತಾವ್ರಿ. ಮತ್ತು ಭೂಮಿಯಾಗ ದುಡಿದ್ರಿಂದ ನೀರ ಕರೆಂಟ ಸರ್ಕಾರದಿಂದ ಇವು ಎರಡು ನಮಗೆ ರೈತರಿಗೆ ಸಿಕ್ಕು ಅಂದ್ರೆ ಆ ಸರ್ಕಾರ ನಮಗೇನು ಸಾಲ ಸುಳ್ಳು ಮಾಡಬೇಕಾಗಿಲ್ಲ, ಏನೇನು ಮಾಡಬೇಕಾಗಿಲ್ಲ. ಕರೆಂಟ ನೀರ ಎರಡು ನಮಗೆ ಒಳ್ಳೆ ರೀತಿಯಿಂದ ಅವರು 12 ಅನುಕೂಲ ಮಾಡಿ ಕೊಟ್ರಂದ್ರೆ ರೈತರಿಗೆ ಸಾಕಷ್ಟು ಅನುಕೂಲ ಐತಿ. ಮುಂದೆ ಈ ಕೃಷಿ ಜಮೀನಲ್ಲಿ ಇನ್ನು ಬೇರೆ ಬೇರೆ ಏನೇನು ಮಾಡಬೇಕು ಅಂತ ತಾವು ಅಂದ್ಕೊಂಡ್ರದ್ದು ಮುಂದೆ? ಮುಂದೆ ನಮ್ಮ ವಿಚಾರ ಸರ, ಈಗ ಹೈನುಗಾರಿಕೆ ಅನ್ಕ ಮಾಡೀವಿ ರೀ, ಕಬ್ಬಿನ ಬೆಳೆನೂ ಉತ್ಪನ್ನ ಬೆಳೆದೀವಿ. ಈಗ ನಮಗೆ ಒಂದು ಸ್ವಲ್ಪ ನಮ್ಮ ಅನುಭವ ಪ್ರಕಾರ ಕೋಳಿ ಫಾರ್ಮ್ ಮಾಡೋದು ತಿಳ್ಕಿಸಿಂದ ಅನ್ಲಾಕತ್ತಾರೆ ರೀ. ಫಾರ್ಮ್ ಮಾಡಿದರೆ ಚಲೋ ಆಗ್ತೈತಿ, ಫಾರ್ಮ್ ಮಾಡಂತಾರೆ. ಅದೊಂದು ಸ್ವಲ್ಪ ನಾವು ವಿಚಾರ ಮಾಡೀವಿ ರೀ, ಮಾಡಬೇಕಂತ ವಿಚಾರ ಮಾಡಿಲ್ಲ, ಮಾಡ್ತೀವಿ ರೀ. ಇಲ್ಲಿ ತಮ್ಮ ಕೃಷಿ ಜಮೀನಲ್ಲಿ ಮಾಡೋದು ಅಥವಾ ಬೇರೆ ಕಡೆ ಮಾಡೋದು? ಇಲ್ಲ, ನಮ್ಮ ಜಮೀನಲ್ಲೇ ಮಾಡ್ತೀವಿ ರೀ. ನಮಗೆ ಅಲ್ಲಿ ಕರೆಂಟು ಅನುಕೂಲ ಐತ್ರಿ, ಮುಂದೆ ನಮ್ಮ ನದಿಯಿಂದ ನೀರು ಬರ್ತಾವೆ ರೀ. ಕೋಳಿ ಫಾರ್ಮ್ ಮಾಡ್ಲಿಕ್ಕ ಸ್ವಲ್ಪ ಕರೆಂಟ್ ಬೇಕ್ರಿ, ನೀರು ಬೇಕ್ರಿ. ನೀರು ಕರೆಂಟ್ ಇವೆರಡು ಅನುಕೂಲ ಇದ್ದು ಅಂದ್ರೆ ರೀ ಮುಂದೆ ಅದಕ್ಕೆ ಜಾಗ ಮಾಡೋಕ್ಕೆ ನಮ್ಮ ಜಮೀನು ಸಾಕಟ್ಟೈತ್ರಿ. ಆ ಜಮೀನ್ದಾಗ ಅದನ್ನು ನಾವು ಫಾರ್ಮ್ ಹಾಕೋತೀವಿ ರೀ. ನಿಮಗೆ ಇದಕ್ಕೆ ಸರ್ಕಾರದಿಂದ ಬ್ಯಾಂಕಿನಿಂದ ಯಾವ ರೀತಿಯಾದ ಒಂದು ಸಹಾಯ ವ್ಯವಸ್ಥೆಯನ್ನು ಮಾಡ್ತಾರೆ? ಸರ್ಕಾರದಿಂದ ನಮಗೆ ಸಹಕಾರಿ ಸಂಘಗಳಿಂದ ಸಾಕಷ್ಟು ಹಿಂದೂ ಸಹಾಯ ಆಗ್ಯಾವೆ, ಈಗೂ ಆಗ್ತಾವೆ. ನಾವು ಸಹಕಾರಿ ಸಂಘದಾಗ ಟ್ರ್ಯಾಕ್ಟರ್ ಲೋನು ತೊಗೊಂಡಿವಿ ರೀ. ಅವರು ಬರೀ 3% ಬಡ್ಡಿಲಿ ನಮಗೆ 900,000 ಲೋನ್ ಹಾಕಿಕೊಟ್ಟಾರೆ ಟ್ರ್ಯಾಕ್ಟರ್ ತೊಗೊಳಕ್ಕೆ ರೀ. ಮತ್ತು ನಾವು ಹೈನುಗಾರಿಕೆ ಮಾಡ್ಲಕ್ಕೂ ನಮಗೆ 900,000 ಲೋನ್ ಹಾಕಿಕೊಟ್ಟಾರೆ. ಇವು ಹಸು ತೊಗೊಳಕ್ಕೆ, ಎಮ್ಮೆ ತೊಗೊಳಕ್ಕೆ ಕೇವಲ 3% ಬಡ್ಡಿ ರೀ ಸರ್. ಅದಕ್ಕೆ ಅದರಿಂದ ನಮಗೆ ಸರ್ಕಾರದಿಂದ ಸವಲತ್ತು ರಗಡೆ ಸಿಗ್ತಾವ್ರಿ. ಈ ಕೋಳಿ ಫಾರ್ಮಿಗಾದರೂ ನಾವು ಇಲ್ಲಪ್ಪ ನೀವು ತುಂಬೋದು ತಕ್ಕೊಳ್ಳೋದು, ನೀವು 10-15 ನೋಡ್ತೀವಿ, ನೀವು ಟ್ರ್ಯಾಕ್ಟರ್ದು ಲೋನ್ ಸರಿ ತುಂಬ್ಕೋತಾ ಬಂದಿರಿ, ಈ ಹೈನುಗಾರಿಕೆ ಲೋನು ಸರಿ ತುಂಬ್ಕೋತಾ ಬಂದಿರಿ, ನಿಮ್ಗೆ ಕೋಳಿ ಫಾರ್ಮಿಗೆ ನಾವು ಲೋನ್ ಕೊಡ್ತೀವಿ ಮಾಡಿರಿ ಅಂತ ನಮಗೆ ಆ ಸಂಸ್ಥಾದವರೇ ಹೇಳ್ಯಾರಿ. ಅದು ಚಲೋ ಐತಿ. ಈಗ ನೀವು ಹಿಂದೂ ಎಲ್ಲ ತಕ್ಕೊಂಡು ತುಂಬ ಪೇಡ್ ಮಾಡ್ಕೋತಾ ಬಂದಿರಿ, ಕೋಳಿ ಫಾರ್ಮಿಗೆ ಲೋನ್ ಕೊಡ್ತೀವಿ ತೊಗೋರಿ, ಅದನ್ನು ಫಾರ್ಮ್ ಮಾಡ್ಕೊರಿ ಅಂತೂ ಹೇಳ್ಯಾರಿ. ಅದು ಮಾಡಬೇಕಾದ ಉದ್ದೇಶ ಐತ್ರಿ, ಮಾಡ್ತೀವಿ. ಅವರು 10 ತಕ ಲೋನ್ ಕೊಡ್ತಾನಂತ ಹೇಳ್ಯಾರಿ. 5,000 ಕೋಳಿ ಹಿಡಿಯುವಂಥ ಜಾಗ ರೀ, 700 ಫೂಟ್ ಉದ್ರಿ, ಮುಂದೆಂತಿ 60-70 ಫೂಟ್ ಆಗಲ್ಲ. ಇದನ್ನೊಂದು ಫಾರ್ಮ್ ತಯಾರು ಮಾಡ್ಕೊ ಅಂತ ಹೇಳ್ಯಾರ ಅವರು. ಅವರು 10 ಲೋನ್ ಕೊಡ್ತಾನಂತ ಹೇಳ್ಯಾರ ರೀ. ಹೆಚ್ಚಿಗೆ ಆದರೂ ಖರ್ಚು ನಾವು 12 ತಕನೂ ಆಗ್ತೈತಿ ಹೇಳ್ತಾರೆ ರೀ. ಇನ್ನೂಳು ದುಡ್ಡು ನಮ್ಮ ಕೈಲಿಂದ ಹಾಕಿ ನಾವು ಮಾಡ್ತೀವಿ ಸರ್. ಕೋಳಿ ಫಾರಂ ಮಾಡ್ತಿದ್ದೀರಾ, ಅದರಿಂದ ಬೇರೆಯವ್ರಿಗೂ ಕೆಲಸ ಕೊಡಬಹುದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಕೋಳಿ ಫಾರ್ಮ್ ಮಾಡೋದ್ರೆ ಸರ್ ಎಲ್ಲಾನು ನಾವು ಒಬ್ಬನೇ ಮಾಡ್ತಂದ್ರು ಆಗಂಗಿಲ್ಲ, ಅದಕ್ಕೆ ಲೇಬರ್ಗಳು ಬೇಕಾರೆ. ನಾವು ಅದಕ್ಕೆ ಕೋಳಿ ಫಾರ್ಮಿಗೆ ರೀ ಅದಕ್ಕೆ ಹೆಚ್ಚು ಆಳು ಹತ್ತಂಗಿಲ್ಲ ರೀ. ರಾತ್ರಿ ಒಬ್ಬ, ಹಗಲಿ ಒಬ್ಬ, 2 ಲೇಬರ್ ಬೇಕ್ರಿ.

ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ಪ್ರೀತಿ ಎಂಬೋ ಅರತಿ ಪ್ರೀತಿ ಎಂಬೋ ಅರತಿ ಕಾಲಾಡಿಸಿ ಕಲ್ಕ ಮಾಡತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ ಆಡುತ್ತಾಡುತ್ತ ಮರಕೋತಿ ಹಾಡುತ್ತಾಡುತ್ತ ಮರಕೋತಿ ಮಾಣಿಕ್ಯ ನೀನು ಕಳಕೊಂತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ಕಂಡದ್ದರ ಮ್ಯಾಲ ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ ಕಂಡದ್ದರ ಮ್ಯಾಲ ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ ಬಿಡಬ್ಯಾಡ ತಗೋ ಒಂದು ಕೈ ಅಂತಿ ಬಿಡಬ್ಯಾಡ ತಗೋ ಒಂದು ಕೈ ಅಂತಿ ಎಲ್ಲ ಒಯ್ದು ಎಲ್ಲಿಡತಿ ದೇವರು ದೈವ ಇಲ್ಲಂತಿ ನಾನೇ ದೇವರು ಅನ್ಕೊಂತಿ ದೇವರು ದೈವ ಇಲ್ಲಂತಿ ನಾನೇ ದೇವರು ಅನ್ಕೊಂತಿ ಸುಳ್ಳಿಗೆ ಪೂರ ಮನಸೋತಿ ಸುಳ್ಳಿಗೆ ಪೂರ ಮನಸೋತಿ ಹರಿಹರ ಬ್ರಹ್ಮರ ಕಳಕೊಂತಿ ನೀ ಎಷ್ಟಾರ ನಂಬು ನಂಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬೋ ನಂಬಲಿ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬು ನಂಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬು ನಂಬಲಿ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕರೆದರ ಯಾಕ ವಲ್ಲಂತೆ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ನೀ ಎಷ್ಟಾರ ಮೆರಿತಿ ಇನ್ನೇಸು ದಿನ ಇರ್ತಿ ಇನ್ನೇಸು ದಿನ ಇರ್ತಿ ಇನ್ನೇಸು ದಿನ ಇರ್ತಿ